ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನೀವು ಮೀನು ಕೃಷಿಯಲ್ಲಿ ಬಯೋಫ್ಲಾಕ್ ತಂತ್ರಜ್ಞಾನ ಕುರಿತು ಡಾಕ್ಟರ್ ರವೀಂದ್ರ ಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ ಕೇಳುವಿರಿ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮೀನು ಕೃಷಿಯಲ್ಲಿ ಬಯೋಫ್ಲಾಕ್ ತಂತ್ರಜ್ಞಾನ. ಈ ಕುರಿತು ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವ ಕರ್ನಾಟಕ ಪಶುವೈದ್ಯಕೀಯ ಪಶುಪಾಲನೆ ಹಾಗೂ ಮೀನುಗಾರಿಕೆ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಂದ್ರ ಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ರವೀಂದ್ರ ಗೌಡ ಪಾಟೀಲ್ ಅವರು. ನಮಸ್ಕಾರ ಸರ್. ನಮ್ಮ ಜನಸಂಖ್ಯೆಗೆ ಆಹಾರವನ್ನು ಒದಗಿಸೋದಕ್ಕೆ ವಿವಿಧ ಮೂಲದ ಆಹಾರಗಳನ್ನು ಇವತ್ತು ಬಳಸ್ಕೊಳ್ಬೇಕಾಗಿದೆ. ಹೌದು ಸರ್. ನಮ್ಮ ದೇಶದ ಜನಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಈ ಒಂದು ಅಂಶವನ್ನು ನಾವು ಪರಿಗಣಿಸಿದಾಗ ಜಲಕೃಷಿ ಮೂಲಕವೂ ಕೂಡ ಆಹಾರವನ್ನು ಇವತ್ತು ಉತ್ಪಾದನೆ ಮಾಡಿ ಬಳಸ್ಕೊಳ್ಬೇಕಾಗಿದೆ. ಹೌದು ಸರ್. ಅದರಲ್ಲಿ ಮೀನು ಕೃಷಿ ಕೂಡ ಬಹಳ ಮುಖ್ಯವಾದಂಥದ್ದು. ಹೌದು ಸರ್. ಅದರಲ್ಲಿ ಸಮುದ್ರದಲ್ಲಿ ಇರುವಂಥ ಮೀನುಗಳನ್ನು ಹಿಡಿಯೋದು ಒಂದು ಕಡೆ ಆದರೆ, ಒಳನಾಡಿನ ಜಲಸಂಪನ್ಮೂಲಗಳನ್ನು ಬಳಸಿಕೊಂಡು ಮೀನಿನ ಉತ್ಪಾದನೆಯನ್ನು ಮಾಡುವಂಥದ್ದು ಮತ್ತೊಂದು ಕಡೆ ಇದೆ ಅಂತ ಹೇಳ್ಬೋದು. ಹೌದು ಸರ್. ಈ ಅಂಶವನ್ನು ಪರಿಗಣಿಸಿದಾಗ ತಾವು ಮೀನುಗಾರಿಕಾ ತಜ್ಞರು ವಿವಿಧ ತಂತ್ರಜ್ಞಾನಗಳನ್ನು ಇವತ್ತು ಅಭಿವೃದ್ಧಿಪಡಿಸ್ತಾ ಇದ್ದೀರಾ. ಅದರಲ್ಲಿ ಈ ಹೊಸ ಒಂದು ತಂತ್ರಜ್ಞಾನ ಅಂದರೆ ಬಯೋಫ್ಲಾಕ್ ತಂತ್ರಜ್ಞಾನ ಅಂತ, ಇದು ಆಧುನಿಕ ಮೀನು ಪಾಲನೆಗೆ ಬಹಳ ಪೂರಕವಾದ್ದು ಅಂತ ಮೀನುಗಾರಿಕೆ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಹೌದು ಸರ್. ತಾವಿವತ್ತು ಈ ಒಂದು ವಿಚಾರದ ಬಗ್ಗೆನೇ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಪರಿಚಯವನ್ನು ಮಾಡಿಕೊಡಬೇಕು. ಪ್ರಾರಂಭದಲ್ಲಿ ಈ ಬಯೋಫ್ಲಾಕ್ ತಂತ್ರಜ್ಞಾನವನ್ನು ಬಳಸಿ ಮೀನು ಪಾಲನೆಯನ್ನು ಯಾಕಾಗಿ ಮಾಡಬೇಕು, ಇದರ ಅವಶ್ಯಕತೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ಖಂಡಿತ ಹೇಳ್ತೀನಿ ಸರ್. ಇವಾಗ ಜಗತ್ತಿನ ಜನಸಂಖ್ಯೆ ಜನಸಂಖ್ಯಾ ಸ್ಫೋಟದಿಂದ ಹೆಚ್ಚಾಗಿ ಹಾಗೂ 2050 ಸುಮಾರು 640 crore crore ಹೆಚ್ಚಾಗುವ ಸಾಧ್ಯತೆಗಳಿದೆ. ಇದರಿಂದಾಗಿ ವಿಶ್ವದ ಜನತೆಗೆ ಪ್ರಾಣಿಜನ್ಯ ಸಸಾರಜನಕಯುಕ್ತ ಆಹಾರ ಒದಗಿಸುವುದಕ್ಕಾಗಿ ಮೀನು ಪಾಲನೆ ಮತ್ತು ಪಶುಸಂಗೋಪನೆಗಳ ಮೇಲೆ ತೀವ್ರ ಒತ್ತಡ ಬೀಳ್ತಾ ಇದೆ. ಮೀನು ಪಾಲನೆಯಲ್ಲಿ ಅತ್ಯಂತ ಕಡಿಮೆ ನೀರು ಬಳಸಿ ಕಡಿಮೆ ಸ್ಥಳ ಆಕ್ರಮಿಸುವ ಹಾಗೂ ಹೆಚ್ಚಿನ ಮೀನನ್ನು ಕೊಡ್ತಕ್ಕಂಥ ಹೆಚ್ಚಿನ ಸಾಂದ್ರತೆ ಮೀನು ಪಾಲನೆ ಇಂಟೆನ್ಸಿವ್ ತಂತ್ರಜ್ಞಾನಗಳಿಗೆ ಹೆಚ್ಚಿನ ಒತ್ತು ನೀಡಲಾಗ್ತಾ ಇದೆ. ಈ ಹೆಚ್ಚಿನ ಸಾಂದ್ರತೆ ಮೀನು ಪಾಲನೆ ಇಂಟೆನ್ಸಿವ್ ಫಿಶ್ ಕಲ್ಚರ್, ಇದರಲ್ಲಿ ಬಯೋಫ್ಲಾಕ್ ತಂತ್ರಜ್ಞಾನವು ಒಂದು. ಈ ತಂತ್ರಜ್ಞಾನವನ್ನು ನಾವಿವತ್ತು ಬಳಸ್ಕೋಬೇಕಾಗಿದೆ. ಹೌದು ಸರ್. ಇನ್ನು ಮುಖ್ಯವಾಗಿ ಈ ಬಯೋಫ್ಲಾಕ್ ತಂತ್ರಜ್ಞಾನ ಅಂದ್ರೆ ಏನು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಖಂಡಿತವಾಗಿ ಸರ್. ಬಯೋಫ್ಲಾಕ್ ಎಂದರೆ ನೀರಿನಲ್ಲಿ ತೇಲ್ತಕ್ಕಂತಹ ವೈವಿಧ್ಯಮಯ ಜೈವಿಕ ಸೂಕ್ಷ್ಮ ಜೀವಿಗಳು ಮತ್ತು ಸಾವಯವ ಪದಾರ್ಥಗಳ ಗೊಂಚಲುಗಳಿಂದ ಕೂಡಿದ ಕಣಗಳು. ಇದಕ್ಕೆ ನಾವು ಫ್ಲಾಕ್ ಅಂತ ಹೇಳ್ತೇವೆ ಅಥವಾ ಬಯೋಫ್ಲಾಕು ಅಂತೇವೆ. ಈ ಕಣಗಳ ಗಾತ್ರ 50 to 200 micron ಇರುತ್ತೆ. ಈ ಬಯೋಫ್ಲಾಕ್ ಕಣಗಳು ಸೂಕ್ಷ್ಮ ಜೀವಿಗಳಾದ ಬ್ಯಾಕ್ಟೀರಿಯಾ, ಪ್ರೋಟೋಜೋವನ್ಸ್, ಫಂಗೈ, ಅಕಶೇರುಕಗಳು ಮತ್ತು ಸಾವಯವ ಕಣಗಳಿಂದ ಒಡಗೂಡಿರುತ್ತೆ. ಈ ಬಯೋಫ್ಲಾಕ್ ಕಣಗಳು ಹೆಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾಗಳಿಂದ ಕೂಡಿರುತ್ತವೆ ಮತ್ತು ಈ ಬ್ಯಾಕ್ಟೀರಿಯಾಗಳು ಮೀನಿನ ಅಳಿದುಳಿದ ಆಹಾರ ಹಾಗೂ ಮೀನಿನ ಮಲ ಮೂತ್ರ ತ್ಯಾಜ್ಯಗಳಿಂದ ಉತ್ಪನ್ನವಾಗ್ತಕ್ಕಂಥ ವಿಷಕಾರಿ ರಾಸಾಯನಿಕಗಳನ್ನು ಹಾನಿಕರವಲ್ಲದ ರಾಸಾಯನಿಕಗಳನ್ನಾಗಿ ಪರಿವರ್ತಿಸುತ್ತವೆ. ಅಂದರೆ ಬಯೋಫ್ಲಾಕ್ ತಂತ್ರಜ್ಞಾನದಲ್ಲಿ ಮೀನಿನ ಕೊಳವೆ ಒಂದು ಬಯೋಫಿಲ್ಟರ್ ಥರ ವರ್ತಿಸುತ್ತದೆ. ಅಲ್ಲದೆ ಈ ಹೆಟ್ರೋಟ್ರಾಫಿಕ್ ಬ್ಯಾಕ್ಟೀರಿಯಾಗಳು ಮೀನುಗಳನ್ನು ರೋಗ ಬರಿಸತಕ್ಕಂಥ ಸೂಕ್ಷ್ಮಣುಗಳಿಂದ ಕೂಡ ರಕ್ಷಣೆ ಮಾಡ್ತವೆ. ಅಲ್ಲದೆ ಈ ಬಯೋಫ್ಲಾಕ್ ಕಣಗಳು ಶೇಕಡ 20-50% ಸಸಾರಜನಕ ಅಂದರೆ ಪ್ರೋಟೀನ್ ಅನ್ನು ಹೊಂದಿದ್ದು ಮೀನುಗಳಿಗೆ ಒಂದು ಉತ್ಕೃಷ್ಟ ಆಹಾರವಾಗಿದೆ. ಇದರಿಂದಾಗಿ ಮೀನು ಕೃಷಿಕರು ಮೀನಿನ ಕೃತಕ ಆಹಾರಕ್ಕಾಗಿ ಮಾಡುವ ಖರ್ಚಿನಲ್ಲಿ ಶೇಕಡ 20-30% ಉಳಿತಾಯ ಆಗುತ್ತೆ. ಈ ಬಯೋಫ್ಲಾಕ್ ತಂತ್ರಜ್ಞಾನ ಅಂತ ತಾವು ಹೇಳಿದ್ರಲ್ಲ, ಹೌದು ಸರ್, ಇದರ ಲಾಭಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತವಾಗಿ ಸರ್. ಬಯೋಫ್ಲಾಕ್ ತಂತ್ರಜ್ಞಾನದಿಂದ ಸುಮಾರು ಲಾಭಗಳಿದೆ. ಇದರಲ್ಲಿ ಮೊದಲನೇದಾಗಿ ಇದು ಒಂದು ಪರಿಸರ ಸ್ನೇಹಿ ಮೀನು ಪಾಲನಾ ತಂತ್ರಜ್ಞಾನ, ಇದರಿಂದ ನಮಗೆ ಪರಿಸರ ಮಾಲಿನ್ಯ ಆಗೋದಿಲ್ಲ. ಎರಡನೇದಾಗಿ ಅತಿ ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಮೀನು ಉತ್ಪಾದನೆ ಮಾಡಬಹುದು. ಬೇರೆ ಮೀನು ಪಾಲನಾ ಪದ್ಧತಿಗಳಿಗೆ ಹೋಲಿಸಿದರೆ ಅತ್ಯಂತ ಕಡಿಮೆ ನೀರಿನ ಬಳಕೆ ಮತ್ತು ಅತಿ ಕಡಿಮೆ ನೀರಿನ ಬದಲಾವಣೆ ಹಾಗೂ ಎಷ್ಟೆಷ್ಟು ನೀರಿನ ಬದಲಾವಣೆ ಅಗತ್ಯವಿಲ್ಲ, ಇದು ಮುಖ್ಯವಾಗಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟುತ್ತೆ. ಅತಿ ಹೆಚ್ಚು ಮೀನು ಉತ್ಪಾದನೆ ಮಾಡಬಹುದು ಈ ತಂತ್ರಜ್ಞಾನದಿಂದ. ಬಯೋಫ್ಲಾಕ್ ಕಣಗಳನ್ನು ಮೀನುಗಳು ಆಹಾರವಾಗಿ ಸ್ವೀಕರಿಸುವುದರಿಂದ ಮೀನಿನ ಕೃತಕ ಆಹಾರಕ್ಕಾಗಿ ಮಾಡುವ ಖರ್ಚಿನಲ್ಲಿ ಮೀನು ಕೃಷಿಕರು ಶೇಕಡ 20-30% ಉಳಿತಾಯ ಮಾಡಬಹುದು. ಮೀನು ಪಾಲನಾ ತೊಟ್ಟಿಯಲ್ಲಿ ಬಯೋಫ್ಲಾಕ್ ಸೂಕ್ಷ್ಮಾಣುಗಳು ಮೀನಿಗೆ ರೋಗ ತರಿಸುವ ಸೂಕ್ಷ್ಮಾಣುಗಳ ಜೊತೆಗೆ ಪೋಷಕಾಂಶಗಳು ಮತ್ತು ಸ್ಥಳಕ್ಕಾಗಿ ಪೈಪೋಟಿ ಮಾಡುವುದರಿಂದ ಮೀನುಗಳ ಬದುಕುಳಿಯುವಿಕೆ ಪ್ರಮಾಣ ಹೆಚ್ಚಿರುತ್ತೆ. ಇವು ಮುಖ್ಯವಾದಂತಹ ಅನುಕೂಲಗಳು ಲಾಭಗಳು ಅಂತ ಹೇಳಬಹುದು. ಹೌದು ಸರ್. ಇನ್ನು ಈ ಬಯೋಫ್ಲಾಕ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಮೀನು ಸಾಕಾಣಿಕೆಯನ್ನ ಮಾಡ್ತೀವಿ, ಹೌದು ಸರ್, ಇದಕ್ಕಾಗಿ ನಾವು ಯಾವ ಮೀನು ತಳಿಗಳನ್ನ ಬಳಸ್ಕೋಬೇಕಾಗತ್ತೆ ಅಂತೀರಿ? ಇದು ಬಯೋಫ್ಲಾಕ್ ತಂತ್ರಜ್ಞಾನದಲ್ಲಿ ನಾವು ಪಾಲನೆ ಮಾಡತಕ್ಕಂತ ಮೀನು ತಳಿಗಳು ಯಾವ ರೀತಿ ಇರಬೇಕು ಅಂದ್ರೆ, ಹೌದು, ಹೆಚ್ಚು ತೇಲುವ ಕಣಗಳಿಂದ ಕೂಡಿದಂತ ನೀರಿನಲ್ಲಿ ವಾಸಿಸಬಲ್ಲ ಅಂದ್ರೆ ಸಸ್ಪೆಂಡೆಡ್ ಸಾಲಿಡ್ಸ್ ಅಂತ ಹೇಳ್ತೀವಿ ನಾವು, ಮತ್ತು ಬಯೋಫ್ಲಾಕ್ ಕಣಗಳನ್ನ ಆಹಾರವಾಗಿ ಸ್ವೀಕಾರ ಮಾಡಬಲ್ಲ ಮೀನು ತಳಿಗಳು ಬಯೋಫ್ಲಾಕ್ ಮೀನು ಪಾಲನೆಗೆ ಸೂಕ್ತವಾದವು. ಈ ಬಯೋಫ್ಲಾಕ್ ಕಣಗಳು ನೀರಿನಲ್ಲಿ ತೇಲ್ತಾ ಇರ್ತವೆ, ಅಂದ್ರೆ ಒಂದು ಸಸ್ಪೆನ್ಷನ್ ಅಲ್ಲಿ ಇರ್ತವೆ, ನೀರಿನಲ್ಲಿ ನೇತಾಡ್ತಾ ಇರ್ತವೆ. ಈ ಮೀನುಗಳು ನಾವು ಟರ್ಬಿಡಿಟಿ ಅಂತ ಹೇಳ್ತೀವಿ, ಈ ಬಯೋಫ್ಲಾಕ್ ಕಣಗಳಿಂದ ಒಂದು ಬಗ್ಗಡತೆ ಅಂತ ಹೇಳ್ತೀವಿ, ಅಪಾರದರ್ಶಕತೆ, ಹಾಗಾಗಿ ಟರ್ಬಿಡಿಟಿ ಉತ್ಪನ್ನ ಆಗುತ್ತೆ. ಸೊ ಈ ಮೀನುಗಳು ಈ ಟರ್ಬಿಡಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಅದನ್ನ ಸಹಿಸಿಕೊಂಡು ಬೆಳೆಯುವಂತ ತಳಿಗಳು ಇರಬೇಕು. ಆಮೇಲೆ ಈ ತಳಿಗಳು ಯಾವುವು ಅಂದ್ರೆ ಸಾಮಾನ್ಯ ಗೆಂಡೆ, ಕಾಮನ್ ಕಾರ್ಪ್, ರೋಹು, ತಿಲಾಪಿಯಾ, ಮಿಲ್ಕ್ ಫಿಶ್, ಚಾನಸ್ ಚಾನಸ್ ಇತ್ಯಾದಿ. ಅಲ್ಲದೆ ಗಾಳಿಯಿಂದ ಉಸಿರಾಡಬಲ್ಲ ಮೀನುಗಳ ತಳಿಗಳಾದ ಮಾಗೂರ್, ಸಿಂಘಿ, ಪಾಬ್ಡಾ, ಅನಬಾಸ್, ಪಂಗೇಸಿಯಸ್ ಇತ್ಯಾದಿ ತಳಿಗಳನ್ನ, ರೆಕ್ಕೆ ಮೀನುಗಳ ತಳಿಗಳನ್ನ ನಾವು ಪಾಲನೆ ಮಾಡಬಹುದು. ಜೊತೆಗೆ ಚಿಪ್ಪು ಮೀನಿನ ತಳಿಗಳು ಅಂದ್ರೆ ಸಿಗಡಿ ಮೀನಿನ ತಳಿಗಳಾದ ವೆನಮಿ, ಲಿಟೋಪಿನಿಯಸ್ ವೆನಮಿ ಮತ್ತು ಟೈಗರ್ ಸಿಗಡಿ, ಪಿನಿಯಸ್ ಮೊನೋಡಾನ್, ಇವುಗಳನ್ನ ಪಾಲನೆ ಮಾಡಬಹುದು ಸರ್. ಇನ್ನು ಈ ಬಯೋಫ್ಲಾಕ್ ತಂತ್ರಜ್ಞಾನದಲ್ಲಿ ಹೆಪ್ಪನ್ನ ತಯಾರಿಸುವಂತ ವಿಧಾನಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಖಂಡಿತವಾಗಿ ಹೇಳ್ತೀನಿ ಸರ್. ಈಗ ಉದಾಹರಣೆಗೆ ನಾವು ಒಂದು 15,000 liters ನೀರು ಹಿಡಿಯುವಂತ ತೊಟ್ಟಿಯಲ್ಲಿ ಮೀನು ಪಾಲನೆ ಮಾಡ್ತೀವಿ ಅಂತ ಹೇಳಿದ್ರೆ, ಈ 15,000 liters ನೀರಿನ ತೊಟ್ಟಿಗೆ 150 liters ಹೆಪ್ಪು ಬೇಕಾಗುತ್ತೆ. ಅಂದ್ರೆ ಈ ಹೆಪ್ಪು 1:10 ವಾಲ್ಯೂಮ್ ಬೈ ವಾಲ್ಯೂಮ್ ಈ ಅನುಪಾತದಲ್ಲಿ ಇರಬೇಕು, ಒಂದು ಹತ್ತು ಅನುಪಾತದಲ್ಲಿ ಇರಬೇಕು. ಈ ಹೆಪ್ಪನ್ನ ಎರಡು ವಿಧಾನಗಳಲ್ಲಿ ನಾವು ತಯಾರಿ ಮಾಡಬಹುದು. ಅಂದ್ರೆ ಹೆಪ್ಪು ಅಂದ್ರೆ ಇದು ಪ್ರಾರಂಭಿಕ ಇನಾಕುಲಂ ಅಥವಾ ಹೆಪ್ಪು ಪ್ರಾರಂಭಿಕ ಒಂದು ವಸ್ತು ಪ್ರಾರಂಭಿಕ ಸ್ಟಾರ್ಟರ್ ಅಂತ ಹೇಳ್ತೀವಿ. ಹೌದು ಸರ್. ಈಗ ನಾವು ಹಾಲಿಗೆ ಮೊಸರು ಹೆಂಗೆ ಹೆಪ್ಪಾಕ್ತಿವಿ ಆ ರೀತಿ ಇದು ಒಂದು ಇನಾಕುಲಂ ಈ ಹೆಪ್ಪು. ಇದನ್ನ ಎರಡು ವಿಧಾನಗಳಿಂದ ನಾವು ತಯಾರಿ ಮಾಡಬಹುದು. ಮೊದಲನೇ ವಿಧಾನವಾಗಿ ಒಂದು ತೊಟ್ಟಿಯಲ್ಲಿ 150 liters ನೀರನ್ನು ತೆಗೆದುಕೊಂಡು ಅದಕ್ಕೆ 3 kg ಕೊಳದ ಮಣ್ಣು ಹಾಕಬೇಕು. 1.5 ಗ್ರಾಂನಷ್ಟು ಅಮೋನಿಯಂ ಸಲ್ಫೇಟ್ ಅಥವಾ ಯೂರಿಯಾ ಹಾಕಬೇಕು ಮತ್ತು 30 ಗ್ರಾಂನಷ್ಟು ಇಂಗಾಲಯುಕ್ತ ವಸ್ತುಗಳಾದ ಬೆಲ್ಲ ಅಥವಾ ಗೋಧಿ ಹಿಟ್ಟು ಅಥವಾ ಟ್ಯಾಪಿಯೋಕಾ ಹಿಟ್ಟು ಅಥವಾ ಮೊಲಾಸಿಸ್ ಗಳನ್ನ ಹಾಕಿ ಚೆನ್ನಾಗಿ ಕಲಕಿ ಗಾಳಿಯಂತ್ರ ಏರ್ ಪಂಪ್ ಮೂಲಕ ಜೋರಾಗಿ ಮತ್ತು ನಿರಂತರವಾಗಿ ಗಾಳಿಯನ್ನ ಬಿಡಬೇಕು, ಏರೇಷನ್ ಅನ್ನ ಕೊಡಬೇಕು. ಇನ್ನು ಎರಡನೇ ವಿಧಾನವಾಗಿ ಹೆಪ್ಪನ್ನು ತಯಾರಿಸುವುದು ಹೇಗೆ ಅಂದ್ರೆ, ಒಂದು ತೊಟ್ಟೆಯಲ್ಲಿ 130 ಲೀಟರ್ಷ್ಟು ನೀರನ್ನು ತೆಗೆದುಕೊಂಡು ಅದಕ್ಕೆ 20 ಲೀಟರ್ಗಳಷ್ಟು ಮೀನಿನ ಕೊಳದ ನೀರನ್ನ ಹಾಕಬೇಕು. ಅಲ್ಲದೆ 30 ಗ್ರಾಂ ಇಂಗಾಲಯುಕ್ತ ವಸ್ತುಗಳಾದ ಬೆಲ್ಲ ಅಥವಾ ಗೋಧಿ ಹಿಟ್ಟು ಅಥವಾ ಟ್ಯಾಪಿಕಾ ಹಿಟ್ಟು ಅಥವಾ ಮೊಲಾಸಿಸ್ ಗಳನ್ನ ಹಾಕಬೇಕು ಮತ್ತು 10 ಗ್ರಾಂನಷ್ಟು ಯಾವುದೇ ಪ್ರೋಬಯೋಟಿಕ್ ಗಳನ್ನ ಹಾಕಬೇಕು. ಈ ಪ್ರೋಬಯೋಟಿಕ್ಗಳು ಅಂದ್ರೆ ಇದು ನಮಗೆ ಮಾರುಕಟ್ಟೆಯಲ್ಲಿ ಸಿಗುತ್ತಾ ಇದೆ ಸರ್. ಈ ಪ್ರೋಬಯೋಟಿಕ್ಗಳು ಅಂದ್ರೆ ಸೂಕ್ಷ್ಮ ಜೀವಿಗಳು ಅಂದ್ರೆ ಮುಖ್ಯವಾಗಿ ಈ ಹೆಟ್ರೋಟ್ರಾಫಿಕ್ ಬ್ಯಾಕ್ಟೀರಿಯಾ ಇರಬಹುದು ಮತ್ತೆ ಫಂಗಸ್ ಇರಬಹುದು, ಶಿಲೀಂಧ್ರ ಇರಬಹುದು. ಸೊ ಇವುಗಳನ್ನ ಮಾರ್ಕೆಟ್ ನಲ್ಲಿ ಬೇರೆ ಬೇರೆ ಕಂಪನಿಗಳು ಪ್ರೋಬಯೋಟಿಕ್ ಅಂತ ಮಾರಾಟ ಮಾಡ್ತಾ ಇದೆ. ಬಯೋಫ್ಲಕ್ ಗಾಗಿ ಇದನ್ನ ಬಳಸಬಹುದು. ಇದನ್ನ ಚೆನ್ನಾಗಿ ಕಲಕಿ ಗಾಳಿಯಂತ್ರ ಅಥವಾ ಏರ್ ಪಂಪ್ ಮೂಲಕ ಜೋರಾಗಿ ಮತ್ತು ನಿರಂತರವಾಗಿ ಗಾಳಿಯನ್ನ ಬಿಡಬೇಕು, ಏರೇಷನ್ ಅನ್ನು ಮಾಡಬೇಕು. ಈ ರೀತಿ ಮಾಡಿದ್ಮೇಲೆ ಈ ರೀತಿ ತಯಾರಾದ ಹೆಪ್ಪು 24-48 ಗಂಟೆಗಳಲ್ಲಿ ತಯಾರಾಗುತ್ತೆ. ಈ ಸಿದ್ಧವಾದ ಹೆಪ್ಪನ್ನ 15,000 ಲೀಟರ್ ತೊಟ್ಟಿಗೆ ಹಾಕಿ ಗಾಳಿಯಂತ್ರ ಅಥವಾ ಏರ್ ಪಂಪ್ ಮೂಲಕ ಜೋರಾಗಿ ಮತ್ತು ನಿರಂತರವಾಗಿ ಗಾಳಿಯನ್ನ ಬಿಡಬೇಕು, ಏರೇಷನ್ ಕೊಡಬೇಕು. ಇದು ಮಾಡಿದ ಮೇಲೆ ಸುಮಾರು 5-6 ದಿನಗಳಲ್ಲಿ ಬಯೋಫ್ಲಾಕ್ ಸಿದ್ಧವಾಗುತ್ತೆ. ಬಯೋಫ್ಲಾಕ್ ಅನ್ನ ಅಳತೆ ಮಾಡಲು ಒಂದು ಉಪಕರಣ ಇದೆ, ಇದಕ್ಕೆ ಐಮಾಫ್ ಕೋನ್ ಎಂತೂ ಹೇಳ್ತಾರೆ. ಇದು ಗಾಜಿನಿಂದ ಮಾಡಲಾಗಿದೆ. ಒಳ್ಳೆಯ ಬಯೋಫ್ಲಾಕ್ ಐಮಾಫ್ ಕೋನ್ ನಲ್ಲಿ 10-15 ಮಿಲಿಲೀಟರ್, ಇದು ಸಿಗಡಿ ಮೀನುಗಳ ಪಾಲನೆಗಾಗಿ, ಮತ್ತು 25-30 ಮಿಲಿಲೀಟರ್ ಇದು ರೆಕ್ಕೆ ಮೀನು ಪಾಲನೆಗಾಗಿ ಇಷ್ಟು ಇರಬೇಕಾಗುತ್ತೆ. ನಂತರ ಬಯೋಫ್ಲಾಕ್ ತೊಟ್ಟಿಗೆ ಮೀನುಗಳನ್ನ 10 ಲೀಟರ್ ನೀರಿಗೆ 1 ಮೀನು ಮರಿಯಂತೆ ಬಿತ್ತನೆ ಮಾಡಬೇಕು. ಈಗ ಉದಾಹರಣೆಗೆ 1,000 ಲೀಟರ್ ಈ ನೀರು ಹಿಡಿಯುವಂತ ತೊಟ್ಟಿ ಇದೆ ಅಂದ್ರೆ ಇದಕ್ಕೆ 100 ಮೀನುಗಳನ್ನ ಬಿತ್ತನೆ ಮಾಡಬೇಕು. ಇಲ್ಲ 15,000 ಲೀಟರ್ ಮೀನು ತೊಟ್ಟಿ ಇದೆ ಅಂದ್ರೆ 1,500 ಮೀನು ಮರಿಗಳನ್ನ ಬಿತ್ತನೆ ಮಾಡಬೇಕು. ಅಂದ್ರೆ 10 ಲೀಟರ್ಗೆ 1 ಮೀನು 10 ಲೀಟರ್ಗೆ 1 ಮೀನು ಮರಿಯಂತೆ ಬಿತ್ತನೆ ಮಾಡಬೇಕು ಸರ್. ಮೀನುಗಳಿಗೆ ಈ ಕೃತಕ ಆಹಾರವನ್ನ ಪ್ರತಿದಿನ ಮೀನು ಮರಿಗಳ ಒಟ್ಟು ತೂಕದ 3-5% ಹಾಕಬೇಕು. ಪ್ರತಿದಿನ ಸಸಾರ್ಜನಕ ಪ್ರಮಾಣ ನೋಡಿಕೊಂಡು ಇಂಗಾಲಯುಕ್ತ, ಈ ಸಸಾರ್ಜನಕ ಅಂತಂದ್ರೆ ನಾವು ಸಾರಜನಕ ಅಂದ್ರೆ ಟೋಟಲ್ ಅಮೋನಿಯಾ ನೈಟ್ರೋಜನ್ ಅಂತ ಹೇಳ್ತೀವಿ. ಸೊ ಪ್ರತಿ ದಿವಸ ನಾವು ಟೋಟಲ್ ಅಮೋನಿಯಾ ನೈಟ್ರೋಜನ್ ಅನ್ನ ಅಳತೆ ಮಾಡಿ ಅದನ್ನು ನೋಡಿಕೊಂಡು ಅದರ ಪ್ರಮಾಣ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಇಂಗಾಲಯುಕ್ತ ಪದಾರ್ಥಗಳನ್ನ ಹಾಕಬೇಕು. ಮೀನು ಪಾಲನಾ ತೊಟ್ಟೆ ನೀರಿನಲ್ಲಿ ಈ ಇಂಗಾಲ ಮತ್ತು ಸಾರಜನಕ ಪ್ರಮಾಣವನ್ನ 10:1 ಅನುಪಾತ ಅಥವಾ 15:1 ಅನುಪಾತದಲ್ಲಿ ಅಂದ್ರೆ ಕಾರ್ಬನ್ ನೈಟ್ರೋಜನ್ ರೇಷಿಯೋ ಅಂತ ಹೇಳ್ತೀವಿ, ಇದನ್ನ ನಾವು ಒಂದು ನಿರ್ವಹಣೆ ಮಾಡಬೇಕು. ಈ ರೀತಿ ನಾವು ಹೆಪ್ಪನ್ನ ತಯಾರು ಮಾಡಿಕೊಂಡು ಬಳಸ್ಕೋಬೇಕಾಗುತ್ತೆ. ಹೌದು ಸರ್. ಈಗ ಒಂದ್ಸರಿ ನಾವು ಹೆಪ್ಪನ್ನ ತಯಾರು ಮಾಡಿಕೊಂಡ ಮೇಲೆ ಏನ್ ಮಾಡಬೇಕಾಗತ್ತೆ ಅಂತ ಸ್ವಲ್ಪ ವಿವರಗಳನ್ನು ಕೊಡ್ತೀರಾ? ಖಂಡಿತವಾಗಿ ಸರ್. ಈ ಹೆಪ್ಪು ಹಾಕಿದ ಮೇಲೆ 1 ವಾರ ಬಿಟ್ಟು ನಂತರ ಮೀನು ಮರಿಗಳನ್ನ ಬಿತ್ತನೆ ಮಾಡ್ತೀವಿ. ಆಮೇಲೆ ಅದಕ್ಕೆ 3-5% ದೇಹದ ತೂಕದ ಪ್ರಮಾಣದಲ್ಲಿ ಕೃತಕ ಆಹಾರವನ್ನ ಕೊಡ್ತೀವಿ, ಅಂದ್ರೆ ಮೇಲ್ಗಳೆ ಆಹಾರವನ್ನ ಕೊಡ್ತೀವಿ. ಇದಾದ್ಮೇಲೆ ಏನಾಗುತ್ತೆ, ಈ ಅಳಿದುಳಿದ ಆಹಾರ ಇದು ಒಂದು ತ್ಯಾಜ್ಯ ವಸ್ತು, ಅದಾದ ನಂತರ ಮೀನುಗಳ ಮಲಮೂತ್ರ ಅದು ಕೂಡ ತ್ಯಾಜ್ಯ ವಸ್ತು, ಇದು ಹೇರಳವಾಗಿ ಸಾರಜನಕವನ್ನು ಹೊಂದಿರುತ್ತೆ. ಸೊ ಇವಾಗ ನಾವು ಬಯೋಫ್ಲಾಕ್ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಇಂಗಾಲ ಮತ್ತು ಸಾರಜನಕ ಪ್ರಮಾಣವನ್ನ 10:1 ಅಥವಾ 15:1 ಅನುಪಾತದಲ್ಲಿ ನಾವು ಇಡಬೇಕಾಗುತ್ತೆ, ನಿರ್ವಹಣೆ ಮಾಡಬೇಕಾಗುತ್ತೆ. ಇದನ್ನ ಹೇಗೆ ಕಂಡು ಹಿಡಿಯೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ತೊಟ್ಟಿಗೆ ಮೀನು ಮರಿಗಳನ್ನ ಬಿಟ್ಟ ನಂತರ ಪ್ರತಿ ದಿವಸ ನಾವು ಕೃತಕ ಆಹಾರ ಕೊಡಬೇಕಾಗುತ್ತೆ. ಈ ಮೊದಲನೇ ಹಂತದಲ್ಲಿ ಲೆಕ್ಕಾಚಾರ ಹೇಗೆ ಮಾಡಬೇಕು ಅಂದರೆ 15,000 ಲೀಟರ್ ತೊಟ್ಟಿಗೆ 1,500 ಮೀನು ಮರಿಗಳ ಬಿತ್ತನೆ ಮಾಡ್ತೀವಿ. ಪ್ರತಿ ಮೀನು ಮರಿಯ ಸರಾಸರಿ ತೂಕ 4 ಗ್ರಾಂ ಅಂತ ನಾವು ಇಟ್ಕೊಂಡ್ರೆ ಕೃತಕ ಆಹಾರ ಎಟ್ ದ ರೇಟ್ ಅಂದ್ರೆ 5% ದೇಹ ತೂಕ ಶೇಕಡ ಅಂತ ಹಿಡಿದ್ರೆ 6,000 ಗ್ರಾಂ ಆಗುತ್ತೆ. 6,000 ಗ್ರಾಂ ಇದಕ್ಕೆ ಶೇಕಡ 5% ಅಂದ್ರೆ 8.05 ಮಾಡಿದ್ರೆ 300 ಗ್ರಾಂ ಬರುತ್ತೆ. ಅಂದ್ರೆ ಇದು ಕೃತಕ ಆಹಾರ ಎಷ್ಟು ಪ್ರಮಾಣ ಹಾಕ್ಬೇಕಂದ್ರೆ 300 ಗ್ರಾಂ ಹಾಕ್ತಾ ಇರ್ತೀವಿ. ಕೃತಕ ಆಹಾರದಲ್ಲಿ ಇಂಗಾಲದ ಪ್ರಮಾಣ ಎಷ್ಟು, ಈ 300 ಗ್ರಾಂ ಕೃತಕ ಆಹಾರದಲ್ಲಿ ಇಂಗಾಲದ ಪ್ರಮಾಣ ಇದನ್ನ ಲೆಕ್ಕಾಚಾರ ಮಾಡಬೇಕಂದ್ರೆ 300 ಗ್ರಾಂ ಇಂಟು 0.9 ಅಂತಂದ್ರೆ ಕೃತಕ ಆಹಾರದ ಶೇಕಡ 90% ಒಣ ಆಹಾರ ಇರುತ್ತೆ, ಶೇಕಡ 10% ನೀರಿಂದ ಕೂಡಿರುತ್ತೆ. ಅದ ನೀರಿನ ತೂಕವನ್ನ ನಾವು ತೆಗಿಬೇಕು. ಅದಕ್ಕೆ 300 ಗ್ರಾಂ ಇಂಟು 0.9 ಮಾಡ್ತೀವಿ. ಮತ್ತು ಮೀನುಗಳು ಶೇಕಡ 30% ಮಾತ್ರ ಆಹಾರವನ್ನ ಬಳಕೆ ಮಾಡ್ತವೆ, ಶೇಕಡ 70% ನಾವು ಹಾಕಿದಂತ ಕೃತಕ ಆಹಾರ ತ್ಯಾಜ್ಯವಾಗುತ್ತೆ. ಅದಕ್ಕೆ ಇದನ್ನ 8.7 ಅಂತ ಮಾಡಬೇಕಾಗುತ್ತೆ. ಆಮೇಲೆ ಡಿವೈಡೆಡ್ ಬೈ 2 ಮಾಡಬೇಕು. ಇದು ಮಾಡಿದಾಗ ನಮಗೆ 94.5 ಗ್ರಾಂ ಇಂಗಾಲ ಕೃತಕ ಆಹಾರದಲ್ಲಿ ಸಿಗುತ್ತೆ. 300 ಗ್ರಾಂ ಆಹಾರದಲ್ಲಿ ನಮಗೆ ಇಂಗಾಲದ ಪ್ರಮಾಣ 94.5 ಗ್ರಾಂದಷ್ಟು ಸಿಗುತ್ತೆ. 5 ಗ್ರಾಂದಷ್ಟು ಕೃತಕ ಆಹಾರದಲ್ಲಿ. ಇನ್ನು ಸಾರಜನಕ ಪ್ರಮಾಣ ಲೆಕ್ಕಾಚಾರ ಮಾಡಬೇಕಾದ್ರೆ 300 ಗ್ರಾಂ ಆಹಾರ ಇಂಟು 0.9 ಅಂದ್ರೆ 90% ಒಣ ತೂಕ, ಇಂಟು 0.7 ಅಂದ್ರೆ 70% ಆಹಾರ ತ್ಯಾಜ್ಯ ಆಗುತ್ತೆ, ಇಂಟು 0.3 ಅಂದ್ರೆ ಈ ಕೃತಕ ಆಹಾರದಲ್ಲಿ ಶೇಕಡ 30% ಸಸಾರಜನಕ ಇರುತ್ತೆ, ಡಿವೈಡೆಡ್ ಬೈ 6.25 ಅಂದ್ರೆ ಕಾನ್ಸ್ಟಂಟ್. ಇದು 9.072 ಗ್ರಾಂನಷ್ಟು ಸಾರಜನಕ ಬಂತು 300 ಗ್ರಾಂನಲ್ಲಿ ಕೃತಕ ಆಹಾರದಲ್ಲಿ. ಇನ್ನು ಎರಡನೇ ಹಂತ ಲೆಕ್ಕಾಚಾರದಲ್ಲಿ ಮೀನು ಮರಿ ತೊಟ್ಟಿಗೆ ಬಿಟ್ಟ ನಂತರ ಪ್ರತಿದಿನ ನಾವು ಟ್ಯಾನ್ ಅಂದ್ರೆ ಟೋಟಲ್ ಅಮೋನಿಯಾ ನೈಟ್ರೋಜನ್ ಅನ್ನ ಅಳತೆ ಮಾಡಬೇಕು. ಇದಕ್ಕಾಗಿ ಕಿಟ್ಗಳು ಅಂತ ಸಿಗ್ತವೆ, ಬೇರೆ ಬೇರೆ ಕಂಪನಿಗಳು ಈ ಕಿಟ್ಗಳನ್ನ ಕೊಡ್ತಾ ಇದಾವೆ, ಮಾರುಕಟ್ಟೆಯಲ್ಲಿ ಇದೆ. ಇದು ಉದಾಹರಣೆಗೆ ಒಂದು 15,000 ಲೀಟರ್ ತೊಟ್ಟೆಯಲ್ಲಿ ಟ್ಯಾನ್ ಅಳತೆ ಮಾಡಿದಾಗ 5 PPM ಅಂದ್ರೆ 5 mg/L ನಷ್ಟು ಇದೆ ಅಂದ್ರೆ ಇಡೀ ತೊಟ್ಟಿಯಲ್ಲಿ 15,000 ಲೀಟರ್ನಲ್ಲಿ ಎಷ್ಟು ಟ್ಯಾನ್ ಇದೆ ಅಂತ ನಾವು ಲೆಕ್ಕಾಚಾರ ಹಾಕೋಬೇಕು. ಅದಕ್ಕೆ 15,000 ಇಂಟು 5 PPM ಅಂದ್ರೆ mg/L ಅಂದ್ರೆ 0.005 ಗ್ರಾಂನಷ್ಟು. ಇದನ್ನ ನಾವು ಗುಣಾಕಾರ ಮಾಡಿದಾಗ 75 ಗ್ರಾಂನಷ್ಟು ಟೋಟಲ್ ಅಮೋನಿಯಾ ನೈಟ್ರೋಜನ್ ಈ 15,000 ಲೀಟರ್ ನೀರಿನಲ್ಲಿ ಸಿಗುತ್ತೆ. ಈಗ ಒಟ್ಟು ಸಾರಜನಕ ಎಷ್ಟಾಯ್ತು ಅಂದ್ರೆ ಈ 75 ಗ್ರಾಂ ನೀರಿನಲ್ಲಿರ್ತಕ್ಕಂತ ಟ್ಯಾನ್ ಮತ್ತು 9.07 ಕೃತಕ ಆಹಾರದಲ್ಲಿ ನಮಗೆ ಸಾರಜನಕ ಇದೆ. ಇದನ್ನೆಲ್ಲ ಸೇರಿಸಿ 84.07 ಗ್ರಾಂನಷ್ಟು ಸಾರಜನಕ ಆಯ್ತು. ನಮಗೆ ಇಂಗಾಲ ಸಾರಜನಕ ಅನುಪಾತ 15:1 ಬೇಕು. ಹಾಗಾಗಿ ಎಷ್ಟು ಇಂಗಾಲ ಬೇಕಾಗಿದೆ ನಮಗೆ ಅಂದ್ರೆ 84.07 × 15 ಮಾಡಿದಾಗ 1261.05 ಗ್ರಾಂನಷ್ಟು ಇಂಗಾಲ ಬೇಕಾಗಿದೆ. ಈಗ ಒಟ್ಟು ಇಂಗಾಲದಲ್ಲಿ 1261.05 ಗ್ರಾಂನಷ್ಟು ಇಂಗಾಲದಲ್ಲಿ ಕೃತಕ ಆಹಾರದಲ್ಲಿ ನಮಗೀಗಾಗಲೇ 94.5 ಇಂಗಾಲ ಇದೆ. ಅದಕ್ಕೆ ಅದನ್ನ ನಾವು ಮೈನಸ್ ಮಾಡಬೇಕು. ಮೈನಸ್ ಮಾಡಿದಾಗ 1166.5 ಗ್ರಾಂನಷ್ಟು ನಾವು ಇಂಗಾಲವನ್ನ ನೀರಿಗೆ ಹಾಕಬೇಕಾಗುತ್ತೆ. ಈಗ ನಾವು ಮೊಲಾಸಸ್ ಅನ್ನ ಇಂಗಾಲಕ್ಕಾಗಿ ಬಳಸ್ತೇವೆ ಅಂದಾಗ 1166.5 × 2 ಇದು ನಮಗೆ 2333 ಗ್ರಾಂನಷ್ಟು ಮೊಲಾಸಸ್ ಸಿಗುತ್ತೆ. ಯಾಕೆಂದ್ರೆ ನಾವು ಇಂಟು 2 ಇಂಟು 2 ಯಾಕೆ ಮಾಡ್ತೀವಿ ಅಂದ್ರೆ ಮೊಲಾಸಸ್ ನಲ್ಲಿ ಇಂಗಾಲದ ಪ್ರಮಾಣ ಬರೀ ಶೇಕಡ 50% ಇರುತ್ತೆ. ಅದಕ್ಕೆ ಇಂಟು 2 ಮಾಡಿದಾಗ 2333 ಗ್ರಾಂನಷ್ಟು ಮೊಲಾಸಸ್ ಅನ್ನ ಮೀನಿನ ತೊಟ್ಟಿಗೆ ಪ್ರತಿ ದಿವಸ ಹಾಕಬೇಕಾಗುತ್ತೆ. ಅಂದ್ರೆ 5 PPM ಟ್ಯಾನ್ ಇದ್ದಾಗ. ಈ ರೀತಿ ಪ್ರತಿ ದಿವಸ ಮೀನು ತೊಟ್ಟಿಯ ಒಟ್ಟು ಸಾರಜನಕ ಅಂದ್ರೆ ಟೋಟಲ್ ಅಮೋನಿಯಾ ನೈಟ್ರೋಜನ್ ಅನ್ನ ಅಳತೆ ಮಾಡಿ ಪ್ರತಿದಿನ ಹಾಕುವ ಇಂಗಾಲದ ಪ್ರಮಾಣವನ್ನ ನಿರ್ಧಾರ ಮಾಡಬೇಕು. ಈ ರೀತಿ ನಿರ್ಧಾರ ಮಾಡಿಕೊಂಡು ಮುಂದುವರಿಬೇಕು ಸರ್. ಪ್ರತಿ ದಿವಸ ಇಂಗಾಲವನ್ನ ಹಾಕಬೇಕಾಗುತ್ತೆ ನಾವು. ಈಗ ಇಂಗಾಲಯುಕ್ತ ಪದಾರ್ಥಗಳಂದ್ರೆ ಮೊಲಾಸಸ್ ಇರ್ಬೋದು, ಇಲ್ಲ ಗೋಧಿ ಹಿಟ್ಟು ಇರ್ಬೋದು, ಇಲ್ಲ ಅಂತಂದ್ರೆ ಟ್ಯಾಪಿಯೋಕ ಅಂತ ಇರುತ್ತೆ, ಮರಗೆಣಸಿನ ಹಿಟ್ಟು. ಈ ಹಿಟ್ಟುಗಳನ್ನ ನಾವು ಬಳಸಬಹುದು, ಇಲ್ಲಾಂದ್ರೆ ಬೆಲ್ಲನೂ ಹಾಕ್ಬಹುದು. ಈಗ ಈ ಐಮಾಫ್ ಕೋನ್ ನಲ್ಲಿ 10-15 ml ನಷ್ಟು ಬಯೋಫ್ಲಾಕ್ ಅಂದ್ರೆ ಪರ್ ಲೀಟರ್, ಇದು ಸಿಗಡಿ ಮೀನುಗಳಿಗೆ. ಮತ್ತೆ 25-30 ml ಬಯೋಫ್ಲಾಕ್ ಪರ್ ಲೀಟರ್ ಅಂದ್ರೆ ಇದು ರೆಕ್ಕೆ ಮೀನುಗಳಿಗೆ. ಇಷ್ಟು ಇರುವಂತೆ ಇಂಗಾಲ ಮತ್ತು ಸಾರ್ವಜನಿಕ ಅನುಪಾತವನ್ನು ನಿರ್ವಹಿಸಬೇಕು. ಇದು ಬಹಳ ಮುಖ್ಯವಾಗುತ್ತೆ, ಇದು ಮುಖ್ಯವಾದದ್ದು ಬಯೋಫ್ಲಾಕ್ ವಿಧಾನ. ಬಯೋಫ್ಲಾಕ್ ವಿಧಾನದಲ್ಲಿ ಮೀನು ಕೃಷಿಕರು ಬಯೋಫ್ಲಾಕ್ ತಂತ್ರಜ್ಞಾನ ಅನುಸರಿಸಿ ಮೀನು ಕೃಷಿ ಮಾಡುವುದಕ್ಕೆ ಮುನ್ನ ನಾವು ಎಕ್ಸ್ಟೆನ್ಸಿವ್ ಫಾರ್ಮಿಂಗ್ ಫಿಶ್ ಕಲ್ಚರ್ ಅಂತ ಹೇಳ್ತೇವೆ, ಕಡಿಮೆ ಸಾಂದ್ರತೆ ಮೀನು ಕೃಷಿ ಅಂತ ಹೇಳ್ತೇವೆ. ಈ ಕಡಿಮೆ ಸಾಂದ್ರತೆ ಮೀನು ಕೃಷಿಯನ್ನ ಕನಿಷ್ಠ ಪಕ್ಷ 1-2 ವರ್ಷದವರೆಗೆ ಮಾಡಿ ಅನುಭವವನ್ನ ಹೊಂದಿದ್ರೆ ಬಯೋಫ್ಲಾಕ್ ಮಾಡುವುದಕ್ಕೆ ಅವರಿಗೆ ಯಾವುದೇ ತರದ ತೊಂದರೆಗಳು ಇರುವುದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಅಂದ್ರೆ ಇಲ್ಲಿ ಬಯೋಫ್ಲಾಕ್ ವಿಧಾನದಲ್ಲಿ ಇಂಗಾಲ ಸಾರಜನಕದ ಅನುಪಾತವನ್ನ ನಿರ್ವಹಣೆ ಮಾಡೋದೇ ಬಹಳ ಮುಖ್ಯ ಸರ್, ಬಹಳ ಮುಖ್ಯದ್ದು, ಮುಖ್ಯವಾದ ಅಂಶ. ಪ್ರತಿ ದಿವಸ ಮೀನು ಮರಿ ಬಿಟ್ಟ ಮೇಲೆ ನಾವು ಪ್ರತಿ ದಿವಸ ಟೋಟಲ್ ಅಮೋನಿಯಾ ನೈಟ್ರೋಜನ್ ಅಂತ ಹೇಳ್ತೀವಿ, ಇದನ್ನ ಅಳತೆ ಮಾಡಿ ನಾವು ಎಷ್ಟು ಇಂಗಾಲ, ನಾನು ಕೊಟ್ಟ ಉದಾಹರಣೆ, ನಾನು ಒಂದು ಲೆಕ್ಕಾಚಾರ ಕೊಟ್ಟಿದ್ದೀನಿ ಉದಾಹರಣೆಗೆ, ಆ ಲೆಕ್ಕಾಚಾರದ ಪ್ರಕಾರ ಇಂಗಾಲದ ಪ್ರಮಾಣ ಎಷ್ಟು ಅಂತ ಲೆಕ್ಕಾಚಾರ ಹಾಕೊಂಡು ಇಂಗಾಲಯುಕ್ತ ಪದಾರ್ಥ ಇಂಟು 2 ಮಾಡಿದಾಗ ಇಂಗಾಲಯುಕ್ತ ಪದಾರ್ಥ ಎಷ್ಟು ಹಾಕ್ಬೇಕು ಅಂತ ನಮಗೆ ಅಳತೆ ಸಿಗುತ್ತೆ. ಪ್ರತಿನಿತ್ಯ ಈ ಟ್ಯಾನ್ ಅನ್ನ ಅಳತೆ ಮಾಡಿ ಎಷ್ಟು ಇಂಗಾಲಯುಕ್ತ ಪದಾರ್ಥ ಹಾಕ್ಬೇಕು ಅಂತ ಲೆಕ್ಕಾಚಾರ ಮಾಡಿ ಪ್ರತಿನಿತ್ಯ ಹಾಕ್ತಾ ಹೋಗ್ಬೇಕು. ಅಂದ್ರೆ ಇದು ಒಂದ್ ರೀತಿ ಲೆಕ್ಕಾಚಾರದ ಕ್ರಮ ಆಗುತ್ತೆ. ಹೌದು, ಇದಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿ ಮತ್ತು ತರಬೇತಿ ಇದೆಲ್ಲ ಎಲ್ಲಿ ಸಿಗುತ್ತೆ ಅಂತೀರಿ ಸರ್? ಇದು ಹೆಚ್ಚಿನ ಮಾಹಿತಿಗೆ ರೈತ ಬಾಂಧವರು ಡಾಕ್ಟರ್ ರವೀಂದ್ರಗೌಡ ಪಾಟೀಲ್ ಸಹಾಯಕ ಪ್ರಾಧ್ಯಾಪಕರು ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಕರ್ನಾಟಕ ಪಶುವೈದ್ಯಕೀಯ ಹಾಗೂ ಮೀನುಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಹೆಸರುಘಟ್ಟ ಬೆಂಗಳೂರು 89 ಇವರನ್ನ ಸಂಪರ್ಕಿಸಬಹುದಾಗಿದೆ. ದೂರವಾಣಿ 0808-2646-2444 ಇವರನ್ನ ಸಂಪರ್ಕಿಸಬಹುದು. ರೈತ ಬಾಂಧವರೇ, ತಮಗೆ ಈ ಆಧುನಿಕ ಮೀನು ಪಾಲನಾ ಪದ್ಧತಿಯಾದಂತ ಈ ಬಯೋಫ್ಲಾಕ್ ತಂತ್ರಜ್ಞಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ತಾವು ಮೀನುಗಾರಿಕೆ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರ, ಇದೇನು ಬೆಂಗಳೂರಿನ ಹೆಸರುಘಟ್ಟದಲ್ಲಿದೆ, ಇಲ್ಲಿಗೆ ಸಂಪರ್ಕ ಮಾಡಿ ಮಾಹಿತಿ ಪಡ್ಕೋಬಹುದು. ಆ ಒಂದು ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರದ ದೂರವಾಣಿ ಸಂಖ್ಯೆ ಹೀಗಿದೆ: 2846-2444, STD ಕೋಡ್ 0080. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 2846-2644, STD ಕೋಡ್ 0080. ತುಂಬ ಸಂತೋಷ ಡಾಕ್ಟರ್ ರವೀಂದ್ರಗೌಡ ಪಾಟೀಲ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಆಧುನಿಕ ಮೀನು ಪಾಲನೆ ತಂತ್ರಜ್ಞಾನವಾದಂಥ ಈ ಬಯೋಫ್ಲಾಕ್ ತಂತ್ರಜ್ಞಾನದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು ಸರ್. ರೈತ ಬಾಂಧವರೇ, ಇದುವರೆಗೆ ಮೀನು ಕೃಷಿಯಲ್ಲಿ ಬಯೋಫ್ಲಾಕ್ ತಂತ್ರಜ್ಞಾನ ಈ ಕುರಿತು ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವ ಕರ್ನಾಟಕ ಪಶುವೈದ್ಯಕೀಯ ಪಶುಪಾಲನೆ ಹಾಗೂ ಮೀನುಗಾರಿಕೆ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಂದ್ರಗೌಡ ಪಾಟೀಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ.

ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪೆ. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ. ಸುದ್ದಿ ಜೊಂಪೆ ಓದ್ತಾ ಇರವು ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಕೊಡಗು ಗೌಡ ಯುವ ವೇದಿಕೆ ಮತ್ತು ಗಾಳಿಬೀಡಿನ ಗೌಡ ಜನಾಂಗ ಬಾಂಧವರ ಕೂಡುಕುಟ್ಟಲಿ ಗಾಳಿಬೀಡು ಪ್ರೌಢಶಾಲಿನ ಆಟದ ಮೈದಾನದಲ್ಲಿ ಗಾಳಿಬೀಡು ಬಾಣೆಹಬ್ಬ ನಡ್ತ. ಈ ಬಾಣೆಹಬ್ಬಲಿ ಗುಡ್ಡಗಾಡು ಓಟ ಮತ್ತು ಶೂಟಿಂಗ್ ಪೈಪೋಟಿ ನಡ್ತ. ಗುಡ್ಡಗಾಡು ಓಟದ ಪೈಪೋಟಿನ ರಾಷ್ಟ್ರೀಯ ಮ್ಯಾರಥಾನ್ ಓಟಗಾರ ಸೂದನ ಡಾಲಿ ಹಂಗೆ ಮ್ಯಾರಥಾನ್ ಓಟಗಾರ ಕೋಚನ ತೇಜಸ್ಸವು ಚಾಲನೆ ಕೊಟ್ಟರೆ, ಶೂಟಿಂಗ್ ಪೈಪೋಟಿನ ಕೊಡಗು ಗೌಡ ಯುವ ವೇದಿಕೆನ ಗೌರವಾಧ್ಯಕ್ಷರುಗಳಾದ ಪೈಕೇರ ಮನೋಹರ್ ಮಾದಪ್ಪ ಮತ್ತು ಪೊನ್ನಚನ ಮಧುಸೂದನವು ಚಾಲನೆ ಕೊಟ್ಟು ಈ ಬಾಣೆಹಬ್ಬ ಜಂಬರನ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಮಾಜಿ ಸದಸ್ಯೆ ಬೈತಡ್ಕ ಜಾನಕಿ ಬೆಳ್ಳಿಯಪ್ಪ ಅವು ಉದ್ಘಾಟನೆ ಮಾಡಿ ಮಾತಾಡಿ, ಗೌಡ ಯುವ ವೇದಿಕೆ ವತಿಯಿಂದ ಬಾಣೆಹಬ್ಬ ಏರ್ಪಾಡು ಮಾಡಿರುವುದು ಖುಷಿನ ವಿಷಯ. ಇದೇ ಕಾರ್ಯಕ್ರಮಗಳನ್ನ ಇನ್ನು 5-5 ಗ್ರಾಮಗ ಒಟ್ಟಿಗೆ ಸೇರಿ ಮಾಡ್ರೆ ಜನಾಂಗದ ಒಗ್ಗಟ್ಟು ಇನ್ನು ಬಲ ಆಕೆ ಸಾಧ್ಯ ಆದೆ ಅಂತ ಹೇಳ್ದು. ಮುಖ್ಯ ನೆಂಟರಾಗಿ ಭಾಗವಹಿಸಿದ್ದ ಗಾಳಿಬೀಡ್ನ ಯಾಳ್ದಾಳು ಸೋಮಯ್ಯ ಅವು ಮಾತಾಡಿ, ಇದೊಂದು ಮಾದರಿ ಕಾರ್ಯಕ್ರಮ ಆಗಿಟ್ಟು ಜಿಲ್ಲೆಯಲ್ಲಿ ಬ್ಯಾರೆ ಬ್ಯಾರೆ ಕಡೆ ಇಂಥ ಕಾರ್ಯಕ್ರಮಗ ಇನ್ನೂ ಆಕೂತ ಹೇಳ್ದು. ಫೆಂಗಲ್ ಚಂಡಮಾರುತದ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆಯಿಂದ ರೆಡ್ ಅಲರ್ಟ್ ಘೋಷಿಸಿರುವುದರಿಂದ ಮುನ್ನೆಚ್ಚರಿಕೆ ಕ್ರಮ ಆಗಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕಾಲೇಜುಗಳನ್ನ ಬಿಟ್ಟು ಕೊಡಗು ಜಿಲ್ಲೆನ ಎಲ್ಲ ಅಂಗನವಾಡಿ ಮತ್ತು ಇಸ್ಕೂಲ್ ಕಾಲೇಜುಗಳಿಗೆ ನಾಳೆ ರಜೆ ಘೋಷಣೆ ಮಾಡಿಯಳು. ಗೋಣಿಕೊಪ್ಪ ಕಾವೇರಿ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದ ಮತ್ತು ಎನ್ಸಿಸಿ ಅಧಿಕಾರಿಯಾಗಿ ಸೇವೆ ಮಾಡುತ್ತಿರುವ ಲೆಫ್ಟಿನೆಂಟ್ ಎಂಆರ್ ಅಕ್ರಂ ಅವು ಕರ್ನಾಟಕ ವಿಶ್ವವಿದ್ಯಾನಿಲಯದ 2024 ಸಾಲಿನ ಘಟಿಕೋತ್ಸವಲ್ಲಿ PhD ಪದವಿ ಪಡ್ಕೊಂಡಳು. ಇವು ಕೊಡಗಿನ ಉರ್ದು ಜಾನಪದ ವಿಷಯದಲ್ಲಿ ಸಂಶೋಧನೆ ಮಾಡಿ PhD ಪದವಿ ಪಡ್ಕೊಂಡಳು. ಕೊಡಗು ಜಿಲ್ಲಾ ಗೃಹ ರಕ್ಷಕ ದಳದ ವತಿಯಿಂದ ಮಡಿಕೇರಿ ಜಿಲ್ಲಾ ಗೃಹ ರಕ್ಷಕ ದಳ ಕಚೇರಿಯಲ್ಲಿ ಇಂದು ಗೃಹ ರಕ್ಷಕ ದಳ ದಿನಾಚರಣೆ ಕಾರ್ಯಕ್ರಮ ನಡೆತು. ಈ ಹೊತ್ತಲ್ಲಿ ಜಿಲ್ಲಾ ಗೃಹ ರಕ್ಷಕ ದಳದ ಸಮಾಧಿಷ್ಠರು ಮತ್ತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ KS ಸುಂದರರಾಜವು ಅಧ್ಯಕ್ಷತೆ ವಹಿಸಿ ಮಾತಾಡಿ, ಕೊಡಗು ಜಿಲ್ಲೆಯಲ್ಲಿ ಈ ಹಿಂದೆ 500 ಜನ ಗೃಹ ರಕ್ಷಕರನ್ನ ನಿಯೋಜಿಸಿಕೆ ಅವಕಾಶ ಇತ್ತು. ಆದರೆ ಯಾರು ಗೃಹ ರಕ್ಷಕರಾಗಿ ಚಾಕರಿ ಮಾಡಿಕೆ ಮುಂದೆ ಬರ್ತಾ ಇಲ್ಲ, ಹಂಗಾಗಿ 187 ಜನ ಮಾತ್ರ ಕೆಲಸ ಮಾಡ್ತಾವಳು. ಬ್ಯಾರೆ ಜಿಲ್ಲೆಗಳಲ್ಲಿ ಗೃಹ ರಕ್ಷಕ ದಳಲ್ಲಿ ಕೆಲಸ ಮಾಡಿಕೆ ತುಂಬಾ ಜನ ಮುಂದೆ ಬಂದವೆ. ಈ ನಿಟ್ಟಲ್ಲಿ ಚಾಕರಿನ ಗೌರವಿಸಿ ಬದುಕು ಕಟ್ಟಿಕಣಿಕೆ ಮುಂದೆ ಬರಕೂತ ಸಲಹೆ ಕೊಟ್ಟು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ಹಿಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕುಟ್ಟಲಿ ಇಂದು ವಿಶ್ವ ಏಡ್ಸ್ ದಿನದ ಕಾರ್ಯಕ್ರಮ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ನಡೆತ. ಈ ಕಾರ್ಯಕ್ರಮನ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆನ ಸಭಾಪತಿ ರವೀಂದ್ರ ರೈ ಅವು ದೀಪ ಒಳಗಿಸಿ ಉದ್ಘಾಟನೆ ಮಾಡಿ ಮಾತಾಡಿ, HIV ಸೋಂಕು ತಡೆಗಟ್ಟಿಕೆ ಜನರಿಗೆ ಸರಿಯಾದ ತಿಳುವಳಿಕೆ ಮೂಡಿಸೋಕ್ಕೂ, ಹಂಗೆ ಇದನ್ನು ಎದುರಿಸಿಕೆ ಮುಂದೆ ಬರುವ ಸವಾಲುಗಳ ಬಗ್ಗೆ ಚಿಂತಿಸುವ ದಿನ ಇದಾಗುಟ್ಟು ಅಂತ ಹೇಳ್ದು. ಈ ಕಾರ್ಯಕ್ರಮದ ವಿಶೇಷ ತಿಳಿದ್ರೆ, ಹಕ್ಕುಗಳನ್ನ ಪಡೆಯಕ್ಕೆ ಸರಿಯಾದ ಮಾರ್ಗ ಅನುಸರಿಸೋಣ, ನನ್ನ ಆರೋಗ್ಯ ನನ್ನ ಹಕ್ಕು ತೇಳುವ ಧ್ಯೇಯ ವಾಕ್ಯದೊಟ್ಟಿಗೆ ಈ ಕಾರ್ಯಕ್ರಮ ನಡೆತ. ಮಡಿಕೇರಿ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಯುದ್ಧ ಸ್ಮಾರಕದ ಆವರಣದಲ್ಲಿ ಇದೇ ತಿಂಗಳ 7 ಹೊತ್ತಾರೆ 10 ಸಶಸ್ತ್ರ ಪಡೆಗಳ ದಿನಾಚರಣೆ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ನೆಂಟರಾಗಿ ಗ್ರೂಪ್ ಕ್ಯಾಪ್ಟನ್ BN ಮನು ಭೀಮಯ್ಯ ಅವು ಯುದ್ಧ ಸ್ಮಾರಕಕ್ಕೆ ಪುಷ್ಪಗುಚ್ಛನ ಅರ್ಪಿಸಿ ಗೌರವ ನಮನ ಸಲ್ಲಿಸುವೆ. ಜಿಲ್ಲೆನ ಎಲ್ಲ ಮಾಜಿ ಸೈನಿಕರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂಗೆ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನರ ಹಾಗೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸೇರಿದಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕುಟ್ಟಲಿ ವಿಶ್ವ ವಿಶೇಷ ಚೇತನರ ದಿನಾಚರಣೆ, ಸಮಗ್ರ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ವಿಕಲಚೇತನರ ವ್ಯಕ್ತಿಗಳಲ್ಲಿ ನಾಯಕತ್ವಕ್ಕೆ ಉತ್ತೇಜನ ತೇಳುವ ಘೋಷವಾಕ್ಯದೊಟ್ಟಿಗೆ ನಾಳೆ ಹೊತ್ತಾರೆ 10 ಮಡಿಕೇರಿ ಪೇಟೆನ ಓಂಕಾರ ಸದನದಲ್ಲಿ ಕಾರ್ಯಕ್ರಮ ನಡೆದಿದೆ. ಇಲ್ಲಿಗೆ ಸುದ್ದಿ ಚುಂಪೆ ಮುಕ್ತ. ಸುದ್ದಿ ಚುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ.

ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕೂಡನನಕ್ಕೆ, ಬೋರೆ ಬೋರೆ ಸಂಘ ಸಂಸ್ಥೆ, ಕಾಲೇಜರ ಕೂಡುಕೂಟತ್ ಹಕ್ಕುಗಳನ್ನು ಪಡೆಯಲು ಸರಿಯಾದ ಮಾರ್ಗ ಅನುಸರಿಸೋಣ, ನನ್ನ ಆರೋಗ್ಯ ನನ್ನ ಹಕ್ಕು ಅನ್ನುವ ಘೋಷವಾಕ್ಯತೋಡೆ ಮಡಿಕೇರಿ ಗವರ್ಮೆಂಟ್ ಜೂನಿಯರ್ ಕಾಲೇಜಲ್ಲಿ ಇಂದು ನಡೆದ ವಿಶ್ವ ಏಡ್ಸ್ ದಿನತರ ಕಾರ್ಯಕ್ರಮದ ಇವು ಮೊಳಿಯಿಟ್ಟಿತು ತಕ್ಕ ಪರಂದತ್. ವಿಶ್ವ ಏಡ್ಸ್ ದಿನತರ ಮಾರಿಪತ್ ಇಂಜ ಜಾತಕ ಪ್ರಧಾನ ಜಿಲ್ಲಾ ಪಿನ್ನ ಸತ್ರ ನ್ಯಾಯಾಧೀಶಂಗ ಪಿನ್ನ ಕಾನೂನು ಸೇವಾ ಪ್ರಾಧಿಕಾರತರ ಅಧ್ಯಕ್ಷ ಪ್ರಶಾಂತಿ ಜಿ ಅಯ್ಯಂಗ ಉದ್ಘಾಟನೆ ಮಾಡಿಚಿ ಮುಖ್ಯಪಟ್ಟವು ಹಾಜರಿಂಜತ್. ಫಿಂಗಲ್ ಚಂಡಮಾರುತತರ ಮಾರಿಪತ್ ಹವಾಮಾನ ಇಲಾಖೆಲಿಂಜ ಜಿಲ್ಲೆಯಲ್ಲಿ ನಾಳೆ ರೆಡ್ ಅಲರ್ಟ್ ಘೋಷಣೆ ಮಾಡಿತ್ತು. ಮುಪ್ಪಡೆ ಆಯ್ತು ಎಚ್ಚರ ಅಡ್ತಂಡು ಜಿಲ್ಲಾಡಳಿತ